ಹಲಸು ಬಿಡುವ ಸಮೃದ್ಧಿ ಹಲಸು, ಚಿಪ್ಸಿಗಾಗಿಯೇ ಇರುವ ಗೋಲ್ಡನ್ ಚಿಪ್ಸ್, ಮೇಣವಿಲ್ಲದ ಗಮ್ಲೆಸ್ ಹಲಸು, ಎರಡೇ ವರ್ಷಕ್ಕೆ ಫಲ ನೀಡುವ ವಿಯೆಟ್ನಾಂ ವಿದೇಶಿ ತಳಿ ಎನ್ನುವ ಹಲವಾರು ಬಗೆಯ ಹಲಸನ್ನು ಇಂದು ನೆಟ್ಟು ಬೆಳೆಸಬಹುದು. ಮಾತ್ರವಲ್ಲದೆ ಮನೆಯ ಟೆರೆಸ್ನಲ್ಲಿಯೂ ಕೂಡ ಕುಂಡದಲ್ಲಿ ಇದನ್ನು ಬೆಳೆಸಬಹುದು. ಪಾಲಿಬ್ಯಾಗಿನ ಬೀಜದಿಂದ ಸಸಿ ತಯಾರಿಸಿಕೊಂಡು ಪೆನ್ಸಿಲ್ ಗಾತ್ರವಾದಾಗ ಬಡ್ಡಿಂಗ್ ಗ್ರಾಫ್ಟ್ ಅಥವಾ ಸಯಾನ್ ಗ್ರಾಫ್ಟ್ ಮೂಲಕ ಗಿಡವನ್ನು ತಯಾರಿಸಲಾಗುತ್ತದೆ. ಎಲ್ಲ ಹಣ್ಣಿನ ಗಿಡಗಳಂತೆ ಇದನ್ನು ಕೂಡ 2 ಅಡಿ ಆಳ 2 ಅಡಿ ಉದ್ದದ ಅಗಲ ಹೊಂಡಗಳಲ್ಲಿ ಪುಡಿಯಾದ ಹಟ್ಟಿಗೊಬ್ಬರ ಅಥವಾ ಕಂಪೋಸ್ಟ್ ಗೊಬ್ಬರವನ್ನು 1/4 ತುಂಬಿ ಮಿಶ್ರ ಮಾಡಿ ನಂತರ ಕಸಿ ಗಿಡವನ್ನು ನೆಡಬೇಕು. 2 ವರ್ಷಗಳ ತನಕ 2 ದಿನಕ್ಕೊಮ್ಮೆ ನೀರು ಉಣಿಸಬೇಕು. ನಂತರ ವಾರಕ್ಕೊಮ್ಮೆ ನೀರುಣಿಸಿದರೆ ಸಾಕು. ಯಾವುದೇ ಕಸಿ ಗಿಡವನ್ನು ನೆಟ್ಟ ನಂತರ ಗಮನಿಸಬೇಕಾದ ಬಹುಮುಖ್ಯ ಅಂಶವೇನೆಂದರೆ, ಕಸಿ ಕಟ್ಟಿದ ಕೆಳಭಾಗದಿಂದ ಗೆಲ್ಲುಗಳು ಬಂದರೆ ತೆಗೆದು ಹಾಕಬೇಕು. ಯಾಕೆಂದರೆ ಇದು ಸ್ಟಾಕ್ ಗಿಡದ ಚಿಗುರು, ಅಂದರೆ ಬೀಜದ ಗಿಡವೇ ಆಗಿರುತ್ತದೆ. ಇದರಲ್ಲಿ ಯಾವುದೇ ಹಣ್ಣು, ಅಂದರೆ ನಾವು ಆಯ್ಕೆ ಮಾಡಿದ ಹಣ್ಣಿನ ಗಿಡ ಆಗಿರದೇ ಇರಬಹುದು. 1 ವರ್ಷದ ತನಕ ಗಿಡವನ್ನು ಆಗಾಗ ಗಮನಿಸುತ್ತಿರಬೇಕು. ಯಾವುದೇ ನರ್ಸರಿಯಿಂದ ತರುವಾಗಲೂ ಕಸಿಯ ಬಗ್ಗೆ ಖಾತ್ರಿ ಮಾಡಿಕೊಂಡು ಖರೀದಿಸಬೇಕು. ಇವತ್ತು ಜಾಗವಿಲ್ಲದವರು ತಾರಸಿ ಕೈತೋಟ ಪ್ರಿಯರಾಗುತ್ತಾರೆ. ಟ್ಯಾರಸಿನಲ್ಲಿಯೂ ದೊಡ್ಡ ಡ್ರಮ್ ಅಥವಾ ಬ್ಯಾರಲ್ನಲ್ಲಿ ಇದನ್ನು ಬೆಳೆಸಬಹುದು. ಕೆಳಗಡೆ ರಂಧ್ರ ಮಾಡಿಕೊಂಡು ಗೊಬ್ಬರ ಮಿಶ್ರಿತ ಕೆಂಪು ಮಣ್ಣನ್ನು ಹಾಕಿ ಮಿಶ್ರಣ ಮಾಡಿ ಕಸಿ ಗಿಡವನ್ನು ನೆಡಬಹುದು. ತಿಂಗಳಿಗೊಮ್ಮೆ ಗೊಬ್ಬರವನ್ನು ಸ್ವಲ್ಪ ಪ್ರಮಾಣದಲ್ಲಿ ನೀಡುತ್ತಿದ್ದು 2 ವರ್ಷವಾದಾಗ ಪೊಟ್ಯಾಷಿಯಮ್ಮನ್ನು 100 ಗ್ರಾಮಿನಷ್ಟು ನೀಡುತ್ತಾ ಬರಬೇಕು. ಹೀಗೆ ಡ್ರಮ್ಗಳಲ್ಲಿ ಬೆಳೆದರೆ ದಿನಾಲೂ ನೀರುಣಿಸುತ್ತಿರಬೇಕು. ಇಂದು ಹಲವಾರು ಮೇಳ ಹಾಗೂ ಪತ್ರಿಕೆಗಳ ಮೂಲಕ ಹಲಸಿನ ಬಗ್ಗೆ ಹೆಚ್ಚಿನವರಿಗೆ ಪ್ರೀತಿ ಹುಟ್ಟಲು ಶುರುವಾಗಿರುವುದು ಸುಳ್ಳಲ್ಲ. ಹಲಸಿನ ಮರವು ಒಂದು ರೀತಿಯಲ್ಲಿ ಕಲ್ಪವೃಕ್ಷವೇ ಸರಿ. ಯಾಕೆಂದರೆ ಅದರ ಎಲ್ಲ ಭಾಗಗಳು ಉಪಯುಕ್ತ. ಎಲೆಯಿಂದ ಕೊಟ್ಟೆ ಕಡುಬನ್ನು ತಯಾರಿಸಬಹುದು. ಎಳೆಕಾಯಿಯಿಂದ ಪಲ್ಯ ಕಬಾಬನ್ನು ತಯಾರಿಸಿದರೆ ಬಲಿತಾಗ ಸಾಂಬಾರು, ಚಿಪ್ಸ್, ಹಪ್ಪಳ, ಪಾಯಸ, ಹಲ್ವಾ, ಜ್ಯೂಸ್, ಬೀಜದಿಂದ ಹಲ್ವಾ, ಹೀಗೆ ಪ್ರತಿ ಭಾಗವು ಉಪಯುಕ್ತ. ಮರದ ಚಕ್ಕೆಗಳಂತೂ ಹೋಮ ಹವನಕ್ಕೆ ಬೇಕೇ ಬೇಕು. 10-6 ವರ್ಷ ಬೆಳೆದ ಮರ ಮನೆಯ ಪೀಠೋಪಕರಣಗಳಿಗೆ ಉಪಯುಕ್ತ. ಹಲಸಿಗೆ ಯಾವುದೇ ರೋಗ ಬಾಧೆಗಳಿಲ್ಲ, ಆದರೂ ಕಾಂಡಕ್ಕೆ ಚೆನ್ನಾಗಿ ಬಿಸಿಲು ಬೀಳಬೇಕು. ಇದುವರೆಗೆ ಜಯಶ್ರೀ ಅವರಿಂದ ಮನೆಯ ಸುತ್ತ ಸುಲಭವಾಗಿ ನೆಡಬಹುದಾದ ಹಣ್ಣಿನ ಗಿಡಗಳ ಬಗ್ಗೆ ಕೃಷಿ ಮಾಹಿತಿ ಕೇಳಿದಿರಿ. ಕಿಸಾನ್ ವಾಣಿ, ಕಿಸಾನ್ ವಾಣಿ, ಜೈ ಕಿಸಾನ್, ಜೈ ಕಿಸಾನ್, ಜೈ ಕಿಸಾನ್, ಕಿಸಾನ್ ವಾಣಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆ ಯಾವಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು, ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ರೈತ ಬಾಂಧವರೇ, ಸಿಂಪಡಣೆ 1, ಉಪಯೋಗ 2. ನ್ಯಾನೋ ರಸಗೊಬ್ಬರಗಳನ್ನು ನೀರಿನಲ್ಲಿ ಕರಗುವ ಶಿಲೀಂಧ್ರನಾಶಕ ಸಾಗರೀಕ ಕೀಟನಾಶಕಗಳ ಜೊತೆ ಮಿಶ್ರಣ ಮಾಡಿ ಸಿಂಪಡಿಸಿ. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 52,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 ರೂಪಾಯಿಗಳು, ಕೋಕಾ ಕ್ವಿಂಟಾಲಿಗೆ 27,500 ರೂಪಾಯಿಗಳು, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 9,000-18,000 ರೂಪಾಯಿಗಳು, ತೆಂಗಿನಕಾಯಿ 1ನೇ ವರ್ಗ 1,000 28,000-35,000 ರೂಪಾಯಿಗಳು, 2ನೇ ವರ್ಗ 1,000 24,500-30,000 ರೂಪಾಯಿಗಳು, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350-5,300 ರೂಪಾಯಿಗಳು, ಕಟ್ಟಾ ಸಾಂಬಾರ್ ಕ್ವಿಂಟಾಲಿಗೆ 3,500-4,200 ರೂಪಾಯಿಗಳು, IR8 ಕ್ವಿಂಟಾಲಿಗೆ 3,450-4,250 ರೂಪಾಯಿಗಳು, ಭತ್ತ ಆಮದು ಕ್ವಿಂಟಾಲಿಗೆ 2,250-2,450 ರೂಪಾಯಿಗಳು, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,500-5,000 ರೂಪಾಯಿಗಳು, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 4,400-5,000 ರೂಪಾಯಿಗಳು, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 4,600-5,400 ರೂಪಾಯಿಗಳು, ಮೆಣಸು ಕ್ವಿಂಟಾಲಿಗೆ 18,000-30,000 ರೂಪಾಯಿಗಳು, ಕಾಳುಮೆಣಸು ಕ್ವಿಂಟಾಲಿಗೆ 13,500-64,000 ರೂಪಾಯಿಗಳು, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 12,500-14,200 ರೂಪಾಯಿಗಳು, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 4,500-6,000 ರೂಪಾಯಿಗಳು, ಕದಳಿ ಬಾಳೆ ಕ್ವಿಂಟಾಲಿಗೆ 6,000-7,000 ರೂಪಾಯಿಗಳು, ಗಾಳಿಬಾಳೆ ಕ್ವಿಂಟಾಲಿಗೆ 5,500-6,000 ರೂಪಾಯಿಗಳು, ನೇಂದ್ರಬಾಳೆ ಕ್ವಿಂಟಾಲಿಗೆ 6,500-7,500 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕೆಲವು ಉತ್ಪನ್ನಗಳ ಇಂದಿನ ಧಾರಣೆಗಳು. ಹಲೋ KMC ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ರಾತ್ರಿ 7 ಗಂಟೆಗೆ. ಈ ಬಾರಿಯ ವಿಷಯ ದೀರ್ಘಕಾಲೀನ ಕಿಡ್ನಿ ಸಮಸ್ಯೆಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ಭೂಷಣ್ ಸಿ ಶೆಟ್ಟಿ. ಕೇಳುಗರು ಕರೆ ಮಾಡಬೇಕಾಗಿರುವಂತಹ ದೂರವಾಣಿ ಸಂಖ್ಯೆ 2211-9999, 2222-611, STD ಕೋಡ್ ಸಂಖ್ಯೆ 08-24, ಮೊಬೈಲ್ ಸಂಖ್ಯೆ 8277-03-8000. ಕೇಳಿ ಹಲೋ KMC ನಾಳೆ ರಾತ್ರಿ 7 ಗಂಟೆಗೆ. ಕೇಳುಗರೆ, ಇದೀಗ ಪುತ್ತೂರು ನರಸಿಂಹ ನಾಯಕ್ ಹಾಡಿರುವ ಶ್ರೀಚಂದ್ರು ಅವರ ರಚನೆಯೊಂದನ್ನು ಕೇಳೋಣ. ಗಣನಾಯಕ ಗಣರಾಜ ತ್ರಿಭುವನ ಪಾಲಕನೇ, ಗರಿಕೆ ಪತ್ರವ ತಂದಿರುವೆ ಹರಸೋ ಗಜಮುಖನೇ, ಪಾರ್ವತಿ ನಂದನ ವರಕರನೇ ಷಣ್ಮುಖ ಅಗ್ರಜನೇ, ಕರುಣಾಮೂರ್ತಿ ಶುಭಕರನೇ ಪಾಲಿಸು ಸುರವರನೇ, ಬಾಲಗಣಪನೇ ಶಿರಮಣಿವೇ ಭಕ್ತರ ರಕ್ಷಕನೇ, ಫಲಪುಷ್ಪಗಳ ಅರ್ಪಿಸುವೆ ಸಿದ್ಧಿವಿನಾಯಕನೇ, ಕರುಣ ಗಣಪನೇ ಗೌರಿ ಗಣಪನೇ ಚೌತಿಯ ಸುಂದರನೇ, ಭಕ್ತ ಗಣಪನೇ ವೀರ ಗಣಪನೇ ಮುಕ್ತಿ ಪ್ರದಾಯಕನೇ, ಗಣಪನೇ ಉಚ್ಚಿಷ್ಟ ಗಣಪನೆ ಸಿದ್ಧಿ ಗಣಪ ಶರಣು, ವಿಘ್ನ ಗಣಪತಿ ಕ್ಷಿಪ್ರ ಗಣಪತಿ ದ್ವಿಜ ಗಣಪತಿ ಶರಣು, ಹೇರಂಬ ಗಣಪತಿ ಲಕ್ಷ್ಮೀ ಗಣಪತಿ ಮಹಾಗಣಪ ಶರಣು, ವಿಜಯ ಗಣಪತಿ ನೃತ್ಯ ಗಣಪತಿ ಊರ್ಧ್ವ ಗಣಪ ಶರಣು, ಏಕಾಕ್ಷರ ಶ್ರೀ ಗಜಮುಖನೇ ವರ ಗಣಪತಿ ಶರಣು ಹರಿದ್ರ ಗಣಪತಿ ಸೃಷ್ಟಿ ಗಣಪತಿ ಏಕದಂತ ಶರಣು ಸಿಂಹ ಗಣಪತಿ ತ್ರಿಮುಖ ಗಣಪತಿ ಪಾಶಹಸ್ತ ಶರಣು ಉದ್ದಂಡ ಗಣಪತಿ ಗಜಕರ್ಣ ಧುಂಡಿ ಗಣಪ ಶರಣು ಆದಿ ಪೂಜಿತ ಅಮರ ವಂದಿತ ಉಮಾಪುತ್ರ ಶರಣು ಅಘನಾಶನ ಶ್ರೀ ವಿನಾಯಕ ಯೋಗ ಗಣಪ ಶರಣು ದುರ್ಗ ವಿನಾಯಕ ಉದ್ದಂಡ ಗಣಪತಿ ಅರ್ಥ ಗಣಪ ಶರಣು ಸರ್ವ ವಿಘ್ನ ಪರಿಹಾರಕನೇ ಮುಂಡ ಗಣಪ ಶರಣು ಲಂಬೋದರನೇ ವಿನಾಯಕ ಕೂಟದಂತ ಗಣಪ ಕೂಷ್ಮಾಂಡ ಗಣಪತಿ ವಿಕಟ ವಿನಾಯಕ ಸಿದ್ಧಿರೂಪ ಶರಣು ರಾಜಪುತ್ರ ವಿನಾಯಕ ಪ್ರಣವಾಕೃತಿ ಗಣಪ ತ್ರಿಮುಖ ವಿನಾಯಕ ಹೇರಂಬ ಪಂಚವದನ ಶರಣು ಅಭಯದಾತ ವಿನಾಯಕ ಹೇರಂಬ ಗಣಪತಿ ವಿಘ್ನ ರಾಜನೇ ವಂದಿಸುವೆ ಶರಣು ಶರಣಯ್ಯ ಮೋದಕ ಪ್ರಿಯ ಶ್ರೀ ವಿನಾಯಕ ವರದ ಹಸ್ತ ದೇವಾ ದ್ವಿಜ ಗಣಪತಿಯೇ ವಂದಿಸುವೆ ಶರಣು ಶರಣಯ್ಯ ಭೀಮಚಂಡಿ ವಿನಾಯಕ ದೇವಲಿ ಗಣಪತಿ ಮುಂಟಿ ಗಣಪತಿ ವಂದಿಸುವೆ ಶರಣು ಶರಣಯ್ಯ ಚಿಂತಾಮಣಿ ಶ್ರೀ ವಿನಾಯಕ ದಂತಹಸ್ತ ಗಣಪ ಪ್ರಚಂಡ ಗಣಪತಿ ವಂದಿಸುವೆ ಶರಣು ಶರಣಯ್ಯ ಪುತ್ತೂರು ನರಸಿಂಹ ನಾಯಕ್ ಹಾಡಿದ ಶ್ರೀಚಂದ್ರು ಅವರ ರಚನೆಯನ್ನು ಕೇಳಿದಿರಿ. ಆತ್ಮೀಯ ಕೇಳುಗರೆ, ನಾಳೆ ಪೂರ್ವಾಹ್ನ 11 ಗಂಟೆಗೆ ವನಿತಾವಾಣಿಯಲ್ಲಿ ಗಂಗಾ ಪಾದೇಕಲ್ ಅವರ ಬಂಗಾರದ ಜಿಂಕೆಯ ಹಿಂದೆ ಕಾದಂಬರಿ ಓದು ಸರಣಿ ಕಾರ್ಯಕ್ರಮ. ಮುಂದೆ ಹೆಂಗೂ ಕಷ್ಟ ಇದ್ದೇ ಇದೆ. ಈಗ ಮಾವ ತೀರ್ಕೊಂಡ್ರಂತ ಆ ಎಳೆ ಹೈದನ್ನ ಯಾಕೆ ಈ ವ್ಯವಹಾರಕ್ಕೆ ಇಳಿಬೇಕತ್ತೆವಾ? ಇರ್ಲಿ ಬಿಡಿ, 4 ವರ್ಷ ಕಲ್ತು ಹುಷಾರಾಗಿ ಬರ್ಲಿ. ಆತಂಕ ಬೇಕಾರೆ ನಾನೇ ನಿಂತೇನು ಇಲ್ಲಿ ಎಂದು ಹೇಳಿದರು.